7-2 ಸೊರಬದ ಸ್ಥಿರ ದೂರವಾಣಿ ಸಂಖ್ಯೆ 0818-4295-112. ಮೊಬೈಲ್ ಸಂಖ್ಯೆ 9900461-7. ಸಾಗರದ ಸ್ಥಿರ ದೂರವಾಣಿ ಸಂಖ್ಯೆ 0818-3295-12. ಮೊಬೈಲ್ ಸಂಖ್ಯೆ 9449-1777-00. ತೀರ್ಥಹಳ್ಳಿಯ ಸ್ಥಿರ ದೂರವಾಣಿ ಸಂಖ್ಯೆ 0818-1-22-8-1-5-1. ಮೊಬೈಲ್ ಸಂಖ್ಯೆ 9108-2-8-0-6-4-2. ಹೊಸನಗರದ ಸ್ಥಿರ ದೂರವಾಣಿ ಸಂಖ್ಯೆ 0818-5-2-5-3-6-4. ಮೊಬೈಲ್ ಸಂಖ್ಯೆ 9591-6953-27 ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಲಾಗಿದೆ. ವೆದರ್ ಅಂಡ್ ಕ್ಲೈಮೇಟ್. ದಿಸ್ ಇಸ್ ಅ ಮೆಸೇಜ್ ಫ್ರಮ್ ಯುನೆಸ್ಕೋ. ಎವರ್ ವಂಡರ್ಡ್ ಹೌ ವೆದರ್ ಅಂಡ್ ಕ್ಲೈಮೇಟ್ ಆರ್ ಡಿಫರೆಂಟ್? Think short term versus long term. Weather is what you get day to day, like rain today or sun tomorrow.